ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ. ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565. Hey health enthusiasts, runners, bodybuilders and athletes, get your natural glow exclusive concessions on homeopathic products. Strength, stamina, endurance and homeopathic wellness just for you. This Christmas season, step in and feel the boost you need. From December 15th to January 15th, visit our homeo OPD and sales counter at Father Mulla Medical College Hospital, Kankanadi, Mangalore. Akashavani, Mangaluru. ಕಿಸಾನ್ ವಾಣಿ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಸರಗೋಡು ತಾಲೂಕು ಬೇಳಾ ಗ್ರಾಮದ ಥಾಮಸ್ ವಿಲ್ಸನ್ ಕ್ರಾಸ್ತ ಅವರ ಬಸಳೆ ಕೃಷಿಯ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಕುಂಬಳೆ ಸಮೀಪದ ಬೇಳಾ ಎಂಬಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಥಾಮಸ್ ವಿಲ್ಸನ್ ಕ್ರಾಸ್ತ ಇವರು ತರಕಾರಿ ಬೆಳೆ ಮಾಡ್ತಾ ಇದ್ದಾರೆ. ಇವರ ತರಕಾರಿ ಬೆಳೆಯ ಅನುಭವವನ್ನು ನಮ್ಮೆಲ್ಲ ರೈತ ಮಿತ್ರರ ಜೊತೆ ಹಂಚಿಕೊಳ್ಳಿಕ್ಕೆ ಇವರ ಮನೆಗೆ ಬಂದಿದ್ದೇವೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಈ ಅಂಗಳದಲ್ಲಿ ನೋಡ್ತಿದ್ರೆ ಬಹಳಷ್ಟು ತರಕಾರಿಗಳನ್ನು ನೀವು ಬೆಳೀತಾ ಇದ್ದೀರಿ. ಸದ್ಯಕ್ಕೆ ನೀವು ಯಾವೆಲ್ಲ ತರಕಾರಿಗಳನ್ನು ಬೆಳೀತಾ ಇದ್ದೀರಿ? ನಾನು ಪ್ರಧಾನವಾಗಿ ಬಸಳೆ ಕೃಷಿಯನ್ನು ಮಾಡ್ತೇನೆ. ಅದರೊಟ್ಟಿಗೆ ಬೆಂಡೆ, ತೊಂಡೆ, ಅಲಸಂದೆ, ಮುಳ್ಳು ಸೌತೆ, ಬದನೆ, ಹೀಗೆ ವಿವಿಧ ತರಕಾರಿಗಳನ್ನು ನಾನು ಸದ್ಯಕ್ಕೆ ಬೆಳೆಸ್ತಾ ಇದ್ದೇನೆ. ಸರ್, ನಿಮಗೆ ಈ ತರಕಾರಿ ಬೆಳಿಲಿಕ್ಕಿರುವ ಒಂದು ಆಸಕ್ತಿ ಹೇಗೆ ಬಂತು? ನನಗೆ ಚಿಕ್ಕಂದಿನಿಂದಲೇ ಕೃಷಿಯ ಬಗ್ಗೆ ಸ್ವಲ್ಪ ಆಸಕ್ತಿ. ಹಾಗೆ ಮೊದಲು ನಾನು ನೇಂದ್ರ ಬಾಳೆ ಕೃಷಿಯನ್ನು ಮಾಡ್ತಾ ಇದ್ದೆ. ಸುಮಾರು 5 ವರ್ಷ ಮಾಡಿದೆ. ಅದು ಮತ್ತೆ ಒಂದೇ ಸ್ಥಳದಲ್ಲಿ ಅದು ಪುನಃ ರಿಪೀಟ್ ಆಗಿ ಮಾಡೋದು ಬೇಡ ಅಂತೇಳಿ ಮೆಲ್ಲನೆ ತರಕಾರಿಗೆ ಬಂದೆ. ಎಷ್ಟು ವರ್ಷಗಳಿಂದ ಈ ತರಕಾರಿಗಳನ್ನು ಮಾಡ್ತಾ ಇದ್ದೀರಿ? ನಾನು ಸಾಧಾರಣ ಒಂದು 22 ವರ್ಷ ಮಾಡ್ತಾ ಇದ್ದೇನೆ. ನನ್ನಲ್ಲಿ ಸುಮಾರು 1,000 ನೇಂದ್ರ ಬಾಳೆ ಗಿಡ ಇತ್ತು. ಹೀಗೆ ಸುಮಾರು ವರ್ಷ ಮಾಡಿದೆ ನಾನು. ಅದರಲ್ಲಿ ತೊಂದರೆ ಇಲ್ಲ, ಸ್ವಲ್ಪ ಲಾಭ ಸಿಗ್ತಾ ಇತ್ತು ಅದರಲ್ಲಿ. ತದನಂತರ ಮೇಲೆ ನಿಲ್ಲಿಸಿದೆ ನಾನು. ಇಲ್ಲ, ಅದರ ನಂತರ ಮಾಡಲಿಲ್ಲ. ಎಷ್ಟು ಜಾಗ ಉಂಟು ಸರ್ ನಿಮಗೆ? ನನಗೆ ಟೋಟಲ್ ಆಗಿ ಈಗ ನನ್ನ ಹೆಸರಲ್ಲಿ ಮತ್ತು ನನ್ನ ತಾಯಿ ಹೆಸರಲ್ಲಾಗಿ ಒಂದು 1.5 ಎಕರೆ ಸ್ಥಳ ಇದೆ. ಮತ್ತು ನನ್ನ ಸ್ವಲ್ಪ ಆಸ್ಪಾಸ್ ಬೇರೆ ಸ್ಥಳ, ಖಾಲಿ ಸ್ಥಳ ಇದೆ, ಅದರಲ್ಲಿ ಸ್ವಲ್ಪ ನಾನು ಕೃಷಿ ಮಾಡ್ತಾ ಇದ್ದೇನೆ. ಅಂದ್ರೆ ಇಡೀ ನಿಮ್ಮ ಈ ಜಾಗವನ್ನು ಕೃಷಿಗಾಗಿ ಉಪಯೋಗ ಮಾಡ್ತಾ ಇದ್ದೀರಾ? ಹೌದು ಹೌದು. ಅಂದ್ರೆ ಈಗ ತರಕಾರಿ ಅಲ್ಲದೆ ಈ ಜಾಗಗಳಲ್ಲಿ ಬೇರೆ ಏನು ಬೆಳೆಯುತ್ತೀರಿ? ಒಂದು 300 ಅಡಿಕೆ ಮರ ಇದೆ ಅಷ್ಟೇ. ಈಗ ತರಕಾರಿ ವಿಷಯಕ್ಕೆ ಬಂದ್ರೆ, ಅಂದ್ರೆ ಸಾಮಾನ್ಯ ವರ್ಷಗಳಲ್ಲಿ, ಒಂದು ವರ್ಷದಲ್ಲಿ ಎಷ್ಟು ಬಾರಿ ತರಕಾರಿ ಮಾಡ್ತೀರಿ ನೀವು? ನಾನು ಮಳೆಗಾಲದಲ್ಲಿ ಬೇರೆ, ಬೇಸಿಗೆಗಾಲದಲ್ಲಿ ಬೇರೆ, ಹೀಗೆ ಎರಡು ಟೈಪ್ ಅಲ್ಲಿ ನಾನು ಮಾಡ್ತಾ ಇದ್ದೇನೆ. ಬೇಸಿಗೆಗಾಲದಲ್ಲಿ ಹೀರೆಕಾಯಿ ಮತ್ತು ಮುಳ್ಳು ಸೌತೆ, ಕುಕ್ಕುಂಬರ್ ಇದೆ ಅಲ್ಲ, ಅದು ಎರಡನ್ನು ಮಾಡ್ತಾ ಇದ್ದೇನೆ. ಬೇರೆ ಯಾವ ತರಕಾರಿ ಕೂಡ ಅಷ್ಟು ಸೂಟ್ ಆಗುದಿಲ್ಲ ಮಳೆಗಾಲಕ್ಕೆ, ಆದ ಕಾರಣ ಮಳೆಗಾಲದಲ್ಲಿ ಆ ಎರಡು ತರಕಾರಿ ಮಾಡ್ತಾ ಇದ್ದೇನೆ. ಮತ್ತೆ ಬೇಸಿಗೆಗಾಲದಲ್ಲಿ ಬಸಳೆಗೆ ನಾನು ಮಾಡ್ತೇನೆ. ಈಗ ನೀವು ಮಳೆಗಾಲದ ತರಕಾರಿ ಅಂದ್ರೆ ಕೆಲವು ಮಾತ್ರ ಹಾಕ್ತೀರಿ. ಈಗ ಮಳೆಗಾಲದಲ್ಲಿ ಮಾಡುವ ತರಕಾರಿಯ ವಿಧಾನ ಹೇಗೆ, ಯಾವ ರೀತಿ ಮಾಡ್ತೀರಿ? ನಮ್ಮಲ್ಲಿ ಸಾಧಾರಣ ಈಗ ಈ ಜಾಗದಲ್ಲಿ ಎಲ್ಲ ಕಡೆ ನೀರು ಕಟ್ಟಿ ನಿಲ್ತದೆ ಮಳೆಗಾಲದಲ್ಲಿ, ಹಾಗಾಗಿ ನಾವು ಸ್ವಲ್ಪ ಏರು ಮಡಿ ಮಾಡಿ ಮಣ್ಣು ಸ್ವಲ್ಪ ಎತ್ತರ ಮಾಡಿ ಅದನಂತರ ಅದರ ಮೇಲೆ ನಾವು ಬಿತ್ತಾಕುವುದು. ಈಗ ನಾನು ಮಣ್ಣು ಮೊದಲು ಅಗೆತ ಮಾಡಿ ಅದರೊಳಗೆ ಗೊಬ್ಬರ ಎಲ್ಲ ಫಿಲ್ ಮಾಡಿ ನಂತರ ಮಣ್ಣು ಸೇರಿಸಿ ಎತ್ತರ ಮಾಡಿ ಅದರ ಮೇಲೆ ನಾನು ಮಲ್ಚಿಂಗ್ ಶೀಟ್ ಹಾಕ್ತೇನೆ ಹುಲ್ಲು ಏನು ಬರದ ಹಾಗೆ, ನಂತರ ಅದರ ಮೇಲೆ ನಾನು ಬಿತ್ತ. ಈಗ ಮಲ್ಚಿಂಗ್ ಶೀಟ್ ಅಂತ ಹೇಳಿದ್ರಿ, ನಿಮ್ಮ ತೋಟದಲ್ಲಿ ನಾವು ನೋಡಿದ್ವಿ ಮಲ್ಚಿಂಗ್ ಶೀಟ್ ಇತ್ತು. ಇದು ಈಗ ಚಳಿಗಾಲದ ತರಕಾರಿ ಅಂತ ಹೇಳಬಹುದು. ಇವಾಗ ಮಳೆಗಾಲದ ತರಕಾರಿ ಮುಗಿದ ಕೂಡಲೇ ಚಳಿಗಾಲದ ತರಕಾರಿ ಮಾಡ್ತೀರಾ ಅಥವಾ ಹೇಗೆ ಅದು? ಹೌದು, ಮಳೆಗಾಲದಲ್ಲಿ ಮುಗಿದ ಕೂಡಲೇ ಚಳಿಗಾಲದ ತರಕಾರಿ ನಾನು ಸ್ಟಾರ್ಟ್ ಮಾಡ್ತೇನೆ. ಈಗ ಮಳೆಗಾಲದಲ್ಲಿ ಆಗುವಾಗ ನಮಗೆ ನೀರಿನ ಅವಶ್ಯಕತೆ ಇರುವುದಿಲ್ಲ, ಆಗ ಗೊಬ್ಬರ ಹೇಗೆ ಹಾಕ್ತೀರಿ? ಕೆಲವು ತರಕಾರಿಗೆ ನಾನು ಗೊಬ್ಬರ ಮೊದಲೇ ಕೊಡ್ತೇನೆ, ಅದರ ನಂತರ ಸೆಗಣಿ ನೀರು ಮತ್ತು ಹಿಂಡಿನಿ ಮಿಕ್ಸ್ ಮಾಡಿ ಲಿಕ್ವಿಡ್ ಮಾಡಿ ಅದರ ಬುಡಕ್ಕೆ ನಾವು ಒಯ್ತೇನೆ. ಈಗ ಮೊದಲೇ ಕೊಡ್ತೀರಿ ಅಂದರೆ ಅದು ಹೇಗೆ ಸರ್? ಮೊದಲು ಭೂಮಿಯನ್ನು ಅಗತ್ಯ ಮಾಡಿ ಮೊದಲು ಕುಮ್ಮಾಯ ಹಾಕಿ ಸ್ವಲ್ಪ ದಿನ ಬಿಟ್ಟು ಅದರ ಮೇಲೆ ಕೋಳಿ ಗೊಬ್ಬರ ಹಾಕ್ತೇನೆ. ಕೋಳಿ ಗೊಬ್ಬರ ನನ್ನಲ್ಲಿ ಇದೆ, ಆದ ಕಾರಣ ಅದನ್ನೇ ನಾನು ಯೂಸ್ ಮಾಡೋದು. ನಂತರ ಮಣ್ಣು ಮುಚ್ಚಿ ಅದರ ಮೇಲೆ ಬಿತ್ತಾಕ್ತೇನೆ. ನೀವು ನೇರವಾಗಿ ಬೀಜ ಅದಕ್ಕೆ ಹಾಕುದ ಅಥವಾ ಮೊದಲೇ ತಯಾರು ಮಾಡಿ ಗಿಡಗಳನ್ನು ತಯಾರು ಮಾಡಿ ನೆಡ್ತೀರಾ? ಎರಡು ಟೈಪಲ್ಲಿ ಮಾಡ್ತೇನೆ, ಹೇಗೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವು ಸತಿ ಡೈರೆಕ್ಟ್ ಬಿತ್ತಾಕ್ತೇನೆ, ಮತ್ತೆ ಕೆಲವೊಮ್ಮೆ ಕೆಲವು ಬಿತ್ತು ಹುಟ್ಟಿ ಬರುವುದಿಲ್ಲ, ಅದಕ್ಕೋಸ್ಕರ ನಾನು ಅದರ ಒಟ್ಟಿಗೆ ನಾನು ಒಂದು ಪೋಟ್ರೆಯಲ್ಲಿ ಗಿಡ ಕೂಡ ರೆಡಿ ಮಾಡ್ತೇನೆ. ಎಲ್ಲಿ ಎಲ್ಲಿ ನೋಡಿ ಗಿಡ ಹುಟ್ಟಿ ಬರುವುದಿಲ್ಲ ಅಲ್ಲಿ ಈ ಗಿಡ ನೆಟ್ಟು ಗ್ಯಾಪ್ ಫಿಲ್ ಮಾಡಿ. ಅಂದ್ರೆ ಪರ್ಯಾಯ ವ್ಯವಸ್ಥೆಗೆ ಬೇಕಾಗಿ ಪೋಟ್ರೆಯಲ್ಲಿ ಗಿಡಗಳನ್ನು ಮಾಡ್ತೀರಿ. ಸರ್, ಇವಾಗ ಪೋಟ್ರೆಯಲ್ಲಿ ನೀವು ಗಿಡ ಮಾಡುವಾಗ ಯಾವ ರೀತಿಯಾದಂತಹ ವಿಧಾನವನ್ನು ಅನುಸರಿಸ್ತೀರಿ? ಪೋಟ್ರೆ ನಮಗೆ ಮಾರ್ಕೆಟಲ್ಲಿ ಸಿಗುತ್ತದೆ, ಒಂದು ಟ್ರೇಯಲ್ಲಿ 90 ಹೋಲ್ಸ್ ಇದೆ. ಅದಕ್ಕೆ ನಾವು ಈ ತೆಂಗಿನ ನಾರಿನ ಹುಡಿ ಉಂಟಲ್ಲ ಕೋಕೋ ಪಿಟ್, ಅದನ್ನು ತುಂಬಿಸಬೇಕು. ಅದಕ್ಕೆ ಮಣ್ಣು ಮಿಕ್ಸ್ ಮಾಡಬಾರ್ದು ಯಾವ ಕಾರಣ ಕೂಡ, ಈ ಕೋಕೋ ಪಿಟ್ ಮಾತ್ರ ಮಿಕ್ಸ್ ಮಾಡಿ ಅದರಲ್ಲಿ ಬಿತ್ತು ಹಾಕಿ ಒಂದು 10 ದಿನ ಕಳೆದ ನಂತರ ಅದನ್ನು ತೆಗೆದು ಅದು ಬುಡ ಸಮೇತ ಕೋಕೋ ಪಿಟ್ ಸಮೇತ ಬರ್ತದೆ. ಮಣ್ಣು ಹಾಕಿದರೆ ಅಲ್ಲಿಗೆ ಅದು ಹುಡಿ ಆಗ್ತದೆ, ಮತ್ತೆ ಅದು ನೆಡ್ಲಿಕ್ಕೆ ಅಷ್ಟು ಸೂಕ್ತ ಆಗುವುದಿಲ್ಲ. ಹೌದು ಹೌದು. ಇದರಲ್ಲಿ ಎಲ್ಲ ರೀತಿಯ ಬೀಜಗಳನ್ನು ಹಾಕಬಹುದಾ? ಹಾಕಬಹುದು, ಎಲ್ಲಾ ತರಕಾರಿ ಅದನ್ನು ಬೀಜ ಬಿತ್ತ ಹಾಕಬಹುದು. ಅಂದ್ರೆ ನೀವು ನೆಲದಲ್ಲಿ ಏನು ಬೀಜ ಹಾಕ್ತೀರಿ ಅದು ಹುಟ್ಟದೆ ಇದ್ದಲ್ಲಿ ಈ ಗಿಡಗಳನ್ನು ಅಲ್ಲಿ ನೆಡ್ತೀರಿ? ಹೌದು ಹೌದು. ಸರಿ, ಇವಾಗ ಮಳೆಗಾಲದಲ್ಲಿ ಕೆಲವಷ್ಟೇ ನೀವು ತರಕಾರಿಗಳನ್ನು ಬೆಳೀತೀರಿ, ಅದನ್ನು ಹೇಗೆ ನೀವು ಮಾರುಕಟ್ಟೆಗೆ ಮಾರ್ತೀರಾ ಹೇಗೆ? ಹೌದು ಮಾಡ್ತೇನೆ, ನನ್ನಲ್ಲಿ ವ್ಯಾನ್ ಇದೆ, ಅದೇ ನನ್ನ ಸಮಯಕ್ಕೆ ಅನುಗುಣವಾಗಿ ನಾನು ಕೊಂಡೋಗಿ ಮಾಡ್ತೇನೆ. ಇವಾಗ ಮಳೆಗಾಲದಲ್ಲಿ ಸ್ವಲ್ಪ ಬಳ್ಳಿ ತರಕಾರಿಗಳನ್ನೇ ನೀವು ಮಾಡ್ತೀರಿ, ಅದರಲ್ಲಿ ಮಳೆಗಾಲದಲ್ಲಿ ಈಗ ಒಂದು ಬೀಜ ಹಾಕಿ ಅದು ಫಲ ಬಿಡ್ಲಿಕ್ಕೆ ಎಷ್ಟು ದಿವಸಗಳು ಬೇಕಾಗ್ತದೆ? ಹೀರೆಕಾಯಿ ಆದ್ರೆ 45 ಡೇಸ್, 45 ದಿನ. ಮತ್ತೆ ಮುಳ್ಳು ಸೌತೆ ಕೂಡ ಅಷ್ಟೇ. ಮಳೆಗಾಲದಲ್ಲಿ ಬೇಸಿಗೆಗಾಲಗಿಂತ ಸ್ವಲ್ಪ ಲೇಟ್ ಫಲ ಬಿಡುವುದು, ಒಂದು 10 ದಿನ ಎಲ್ಲ ಲೇಟ್ ಆಗ್ತದೆ. ಈಗ ಒಂದು ಬೆಳವಣಿಗೆಯಲ್ಲಿ ಲೇಟ್ ಆಗ್ತದೆ, 50 ದಿನದಲ್ಲಿ ನಮಗೆ ಫಸಲು ಸಿಗ್ತದೆ, ಕೈಗೆ ಸಿಗ್ತದೆ. ಈಗ ಮಳೆಗಾಲದಲ್ಲಿ ಅಂತೂ ನೀವು ಬಸಳೆ ಮಾಡೋದಿಲ್ಲ? ಇಲ್ಲ. ಸಾಮಾನ್ಯ ಈಗ ಮಳೆಗಾಲ ಬಿಟ್ಟು ಚಳಿಗಾಲಕ್ಕೆ ಬಂದರೆ ನಾವು ಯಾವ ರೀತಿ ತರಕಾರಿಗಳನ್ನೆಲ್ಲ ಮಾಡ್ತೀರಿ? ಮಳೆ ಮುಗಿದ ಕೂಡಲೇ ನಾನೊಂದು ಆಗಸ್ಟ್ ಲಾಸ್ಟ್ ಆಗುವಾಗ ಬಸಳೆಯ ಕೃಷಿಯನ್ನು ಸ್ಟಾರ್ಟ್ ಮಾಡ್ತೇನೆ. ಅದರ ನಂತರ ಅದರ ಒಟ್ಟಿಗೆ ಕೂಡ ಅಲಸಂದೆ ಬೆಂಡೆ ಬಿತ್ತನ್ನು ಕೂಡ ಅದರೊಟ್ಟಿಗೆ ನಾನು ಸ್ಟಾರ್ಟ್ ಮಾಡ್ತೇನೆ ಆ ಕೃಷಿ ಕೂಡ. ಸರ್, ಈಗ ಮಳೆಗಾಲದ ಎಲ್ಲ ತರಕಾರಿಗಳನ್ನು ನೀವು ಚಳಿಗಾಲದಲ್ಲಿ ಮಾಡುವುದಿಲ್ಲ, ಬಸಳೆ ಮತ್ತು ಅಲಸಂದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತ್ಯೇಕ ಕಾರಣ? ಇಲ್ಲ, ನನ್ನಲ್ಲಿ ಸ್ಥಳಾವಕಾಶ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಅಡಿಕೆ ಕೃಷಿ ಇದ್ದ ಕಾರಣ ಸ್ವಲ್ಪ ಜಾಗ ಅದಕ್ಕೆ ಮೀಸಲ ಇಟ್ಟಿದ್ದೇನೆ. ಆದ ಕಾರಣ ಸ್ಥಳ ಸ್ವಲ್ಪ ಕಮ್ಮಿ ಇದ್ದ ಕಾರಣ ಎಲ್ಲ ಕೃಷಿಗಳನ್ನು ಎಲ್ಲ ಟೈಮಲ್ಲಿ ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು ಹೌದು. ಸರ್, ಇವಾಗ ಬಸಳೆಗೆ ಮತ್ತೆ ಬರೋಣ. ಮೊದಲು ಈಗ ಅಲಸಂದೆ ಅಂತ ಹೇಳಿದ್ರಿ, ಅಲಸಂದೆ ಬೆಂಡೆ ಯಾವ ರೀತಿ ಮಾಡ್ತೀರಿ? ಅಂದ್ರೆ ಮಳೆಗಾಲದಲ್ಲಿ ಏರು ಮುಡಿ ಮಾಡಿ ಮಾಡ್ತೀರಿ, ಇವಾಗ ಚಳಿಗಾಲದಲ್ಲಿ ಹೇಗೆ? ಅಲ್ಲ, ನಾನೀಗ ಸಾಧಾರಣ ಇಲ್ಲಿ ಓಪನ್ ಪ್ರಿಸಿಷನ್ ಸಿಸ್ಟಮ್ ಅಂದರೆ ಈ ಮಲ್ಚಿಂಗ್ ಶೀಟ್ ಹಾಕಿ ಕೃಷಿ ಮಾಡೋದ ಕಾರಣ ಅದು ಏರು ಮಾಡಿ ಮಾಡಲೇಬೇಕಾಗ್ತದೆ. ಮೊದಲು ಭೂಮಿಯನ್ನು ಅಗೆತ ಮಾಡಿ ಅದರಲ್ಲಿ ಎಲ್ಲ ನಮ್ಮ ಈ ಕೋಳಿ ಗೊಬ್ಬರ ಕುಮ್ಮಾಯ ಎಲ್ಲ ಹಾಕಿ ತುಂಬಿಸಿ ಮಣ್ಣು ತುಂಬಿಸಿ ಅದರ ಮೇಲೆ ಮಲ್ಚಿಂಗ್ ಶೀಟ್ ಹಾಕಿ ಅದು ಮೊದಲು ಅದರ ಮೇಲೆ ನಮ್ಮ ಹನಿ ನೀರಾವರಿಯ ಪೈಪನ್ನು ಕೊಡಬೇಕಾಗ್ತದೆ. ಹೌದು ಹೌದು ಹೌದು. ಅದರ ಮೇಲೆ ಮಲ್ಚಿ ಶೀಟ್ ಹಾಕಿ ಮಾಡ್ತಾ ಇದ್ದೇನೆ. ಇಲ್ಲ ಹೌದು ಹೌದು. ಈಗ ನೀವು ಮಳೆಗಾಲದಲ್ಲಿ ಆ ಈರುಳ್ಳಿ ಇರ್ತದಲ್ಲ, ಅದನ್ನೇ ನೀವು ಚಳಿಗಾಲಕ್ಕೆ ಉಪಯೋಗಿಸ್ತೀರಾ ಅಥವಾ ಅದರಲ್ಲಿ ಬದಲಾವಣೆ ಮಾಡ್ತೀರಾ? ಒಮ್ಮೆ ಏರುಮಡಿ ಮಾಡಿದರೆ ಅದರಲ್ಲಿ ನಾನು ಎರಡು ಸರ್ತಿ ಕೃಷಿ ಮಾಡ್ತೇನೆ, ನಂತರ ಅದನ್ನು ಪುನಃ ಆಗತ ಮಾಡಿ ಬೇರೆ ಹೊಸತೆ ಬೇರೆ ಮಾಡ್ತೇನೆ. ಈ ಮಲ್ಚಿಂಗ್ ಶೀಟ್ ಹೇಗೆ ಸರ್, ಇದು ಒಂದು ವರ್ಷಕ್ಕೆ ಹಾಕಿದ್ರೆ ಇಡೀ ಬರ್ತದೆ? ಅಲ್ಲ, ಅದು ಸುಮಾರು ವೆರೈಟಿ ಇದೆ. 20 μ ಅಂತ ಹೇಳಿದ್ರೆ ಅದರ ದಪ್ಪ 20 ಥಿಕ್ನೆಸ್, ದಪ್ಪ 20 μ ಬರ್ತದೆ, 25 ಬರ್ತದೆ, 30 ಬರ್ತದೆ. ಅದು ಮೈಕ್ರೋನ್ ಜಾಸ್ತಿ ಆದ ಹಾಗೆ ಅದರ ಕಾಸ್ಟ್ ಕೂಡ ಜಾಸ್ತಿ. ಅದರದಿಗೆ ಯಾವ ರೀತಿ ಇದನ್ನು ಉಪಯೋಗಿಸಬೇಕು ಅಂತ ಅದಕ್ಕೆ ಒಂದು ನಿರ್ದಿಷ್ಟ ದಪ್ಪ ಎಷ್ಟು ಬೇಕು ಅಂತ ಇದೆಯಾ? ಇಲ್ಲ, ಎಷ್ಟು ದಪ್ಪದ ಹಾಕ್ಬಹುದು. 30 μ ಅಲ್ಲಿ ಹಾಕಿದ್ರೆ ಒಂದು 6 ಬರ್ತದೆ. ನಾನೀಗ ಸಾಧಾರಣ 20 μ ಯೂಸ್ ಮಾಡ್ತೇನೆ. ಅದರಲ್ಲಿ ಒಂದು ಎರಡು ಬೆಳೆ ಆರಾಮವಾಗಿ ತೆಗಿಬಹುದು. ವರ್ಷದಲ್ಲಿ ಎರಡು ಸಲ? ಅಲ್ಲ ಅಲ್ಲ, ಒಮ್ಮೆ ಹಾಕಿ ಒಂದು ಬೆಲೆ ಆದ ನಂತರ ಒಂದು 3 ಬೆಲೆ. ಸಾಧಾರಣ ತರಕಾರಿ ಎಲ್ಲ ಸಾಧಾರಣ ಒಂದು ಬಸಳೆ ಬಿಟ್ಟು ಬಾಕಿ ಎಲ್ಲ ತರಕಾರಿ ಆದ 3 ಬರುತ್ತೆ. 3 ಮಳೆಗಾಲದಲ್ಲಿ ನೀವು ಹಾಕಿದ್ರೆ ಒಂದು ಸಾಮಾನ್ಯ ಜೂನ್ ಜುಲೈಗೆ ಹಾಕ್ತೀರಾ? ಹೇಗೆ? ಒಂದು ಮೇಯಲ್ಲಿ ಸ್ಟಾರ್ಟ್ ಮಾಡ್ತೇನೆ ಗಿಡಗಳನ್ನು. ಮೇಯಲ್ಲಿ ಆಗಸ್ಟ್ ಮುಗಿತದೆ, ನಂತರ ಇನ್ನೊಂದು ಅದರಲ್ಲಿ. ಆಗ ನೀವು ಮಲ್ಚಿಂಗ್ ಶೀಟ್ ಅನ್ನು ತೆಗಿತೀರಾ? ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ಅದರ ನಡುವಿನಲ್ಲಿ ಗ್ಯಾಪ್ ಸ್ವಲ್ಪ ಆಚೆ ಈಚೆ ಮಾಡಿ ಮಾಡ್ತೇನೆ. ಮುಳ್ಳು ಸೌತೆ ಮಾಡ್ತೇನೆ ನಾನು, ಬೇರೆ ಹಾಕ್ತೇನೆ. ಅದನ್ನು ಫುಲ್ ಕಂಪ್ಲೀಟ್ ತೆಗೆದು ಪುನಃ ಆಗೇತ ಮಾಡಿ ಪುನಃ ಕುಮ್ಮಾಯ ಹಾಕಿ ಪುನಃ ಕೋಳಿ ಗೊಬ್ಬರ ಹಾಕಿ ಒಂದು ಸಲ ಎರಡು ಬಾರಿ ಅಷ್ಟೇ ಅಷ್ಟೇ. ಇವಾಗ ಇದರ ರೋಗ ಬಾಧೆ ಎಲ್ಲ ಬಂದ್ರೆ ಅದನ್ನು ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀರಿ? ಕೆಲವೊಮ್ಮೆ ರಾಸಾಯನಿಕ ಸಿಂಪಡಿಸಬೇಕಾಗ್ತದೆ. ನನಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡುವ ಕಾರಣ ಈ ಸಾವಯವ ಕೀಟನಾಶಕ ಅಷ್ಟು ಫಲಪ್ರದ ಆಗುವುದಿಲ್ಲ, ಅದನ್ನು ಕೆಲವೊಮ್ಮೆ ರಾಸಾಯನಿಕ ಬಳಸಬೇಕಾಗ್ತದೆ ನಮಗೆ. ಮತ್ತೆ ಸಾವಯವ ಮಾಡ್ತಿದ್ರೆ ಅದರಲ್ಲಿ ಯಾವ ರೀತಿಯ ಸಾವಯವ ಇದನ್ನು ಮಾಡ್ತೀವಿ? ಕೀಟನಾಶಕ ಅದು ಬೇವಿನ ಎಣ್ಣೆ ಬರ್ತಲ್ಲ ಅದನ್ನು ಸಿಂಪಡಿಸಬಹುದು. ಅದು ನೀರಲ್ಲಿ ಡೈಲ್ಯೂಟ್ ಮಾಡಿ. ಇವಾಗ ನೀರಿನ ಇದು ಬಗ್ಗೆ ಮಾತಾಡ್ತಿದ್ರೆ ಚಳಿಗಾಲದಲ್ಲಿ ಹನಿ ನೀರಾವರಿ ಅಂತ ಹೇಳಿದ್ರೆ ದಿನದಲ್ಲಿ ಎಷ್ಟು ಬರ? ಈ ಹನಿ ನೀರಾವರಿ ದಿನದಲ್ಲಿ ಒಂದು 1/2 ಕೊಟ್ಟರು ಸಾಕು. ಯಾಕೆಂತ ಹೇಳಿದ್ರೆ ನಾವು ಮಲ್ಚಿಂಗ್ ಶೀಟ್ ಹಾಕುವ ಕಾರಣ ನಾವು ಬಿಡುವ ಒಂದು ಹನಿ ನೀರು ಕೂಡ ವೇಸ್ಟ್ ಆಗುದಿಲ್ಲ. ಎಷ್ಟು ಅಷ್ಟು ನೀರು ನಮ್ಮ ಮಣ್ಣಿನಲ್ಲಿ ಇರ್ತದೆ, ತೇವಾಂಶ ಹಾಗೆಯೇ ಕಾಪಾಡ್ತೇವೆ ಅದು ಮಲ್ಚಿಂಗ್ ಶೀಟ್. ಆದ ಕಾರಣ ನಾವು ಪೈಪಲ್ಲಿ ನೀರು ಬಿಡುವುದಕ್ಕಿಂತ ಒಂದು 90% ನೀರು ನಮಗೆ ಇದರಲ್ಲಿ ಲಾಭ ಆಗ್ತದೆ. ತುಂಬಾ ಲಾಭ ಉಂಟದೆ ನೀರು, ಏನು ಹೋಲಾಗುವುದಿಲ್ಲ, ಹುಳ್ಳು ಬರುವುದಿಲ್ಲ, ಮತ್ತೆ ಕೀಟಗಳ ಬಾಧೆ ಕೂಡ ತುಂಬಾ ಕಮ್ಮಿ. ಹೌದು, ಅದರ ಮಲ್ಚಿಂಗ್ ಶೀಟ್ ಸಾಧಾರಣ ಒಂದು ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಬರ್ತದೆ. ಆ ಬ್ಲ್ಯಾಕ್ ನಾವು ಮಣ್ಣಿನ ಅಡಿಯಲ್ಲಿ ಹಾಕ್ತೇವೆ, ಈ ವೈಟ್ ಉಂಟಲ್ಲ ಅದು ಮಣ್ಣಿನ ಮೇಲೆ ಬರ್ತದೆ. ಈ ಬಿಸಿಲಿಗೆ ಈ ರಿಫ್ಲೆಕ್ಟ್ ಆಗ್ತಲ್ಲ ಸೂರ್ಯನ ಕಿರಣ, ಆಗ ಕೀಟಗಳಿಗೆ ಅದನ್ನು ಬರ್ಲಿಕ್ಕೆ ಆಗುದಿಲ್ಲ, ಅಲ್ಲಿಗೆ ಆಗುದಿಲ್ಲ. ತುಂಬಾ ಒಂದು ಪ್ರಯೋಜನ ಇದರಲ್ಲಿ ನಮ್ಗೆ ಆಗ್ತದೆ. ಹೌದು ಹೌದು ಹೌದು, ಒಮ್ಮೆ ಇದು ಮಲ್ಚಿ ಸೀಟ್ ಆಗಿ ಬಿತ್ತು ಹಾಕಿದ್ರೆ ಮತ್ತೆ ಒಂದು ಮೇಲಿನಿಂದ ಮೇಲೆ ಒಂದು ನೋಡಿಕೊಂಡ್ರೆ ಆಯ್ತು, ಅದು ಬಿಟ್ಟು ಬೇರೆ ಏನು ಗೊಳಿಸಿಲ್ಲ. ಅದರಲ್ಲಿ ಇದರ ಬಗ್ಗೆ ಮಾಹಿತಿ ಯೂಟ್ಯೂಬ್ನಿಂದ. ಎಷ್ಟು ವರ್ಷಗಳಿಂದ ಈ ಮಲ್ಚಿಂಗ್ ಶೀಟ್ ಉಪಯೋಗ ಮಾಡ್ತೀನಿ? ನಾನೊಂದು 2 ಆಯ್ತು ಅಷ್ಟೇ. ಅದರ ಮೊದಲು ನಾನು ಸುಮಾರು ವಿಡಿಯೋಸ್ ಎಲ್ಲ ನೋಡಿದೆ, ಅಷ್ಟು ಧೈರ್ಯ ಬರ್ತಿರ್ಲಿಲ್ಲ ಮಾಡ್ಲಿಕ್ಕೆ. ಹೌದು ಹೌದು, ಮತ್ತೆ ಏನಾದ್ರೂ ಆಗ್ಲಿ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಮೊದಲ ಬೆಲೆಯಲ್ಲಿ ನನಗೆ 100% ಸಕ್ಸಸ್, ನನಗೆ ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಈ ಮಲ್ಚಿಂಗ್ ಶೀಟ್ಗೆ ಇದು ಎಷ್ಟಾಗತ್ತೆ? 4 ಅಗಲ ಬರುತ್ತೆ, 400 m ಉದ್ದ ಒಂದು ರೋಳು. 400 m ಅಂತ ಅವ್ರು ಹೇಳ್ತಾರೆ ಕಂಪನಿಯವರು, ಅಷ್ಟು ಬರ್ಲಿಕ್ಕಿಲ್ಲ, ಸ್ವಲ್ಪ ಕಮ್ಮಿ ಇರ್ಬೋದು. ಅದಕ್ಕೆ 1,800 rupees. ನೀವು ಮಳೆಗಾಲದಲ್ಲಿ ಆರಂಭದಲ್ಲಿ ತಗೊಂಡ್ ಬಂದ್ರೆ ಒಂದು ಸಾಮಾನ್ಯ 2 ಬೆಳಿಗ್ಗೆ ಸಾಕಾಗ್ತದೆ. ಇದಕ್ಕೆ ಹೋಲಿಸಿದ್ರೆ ನೀವು ಕಾರ್ಮಿಕರಿಗೆ ಕೊಡುವ ಅದಕ್ಕಿಂತ ಎಷ್ಟೋ ಲಾಭ ಇದೆ. ಖಂಡಿತ ಖಂಡಿತ ಖಂಡಿತವಾಗಿ ಖಂಡಿತವಾಗಿ. ಇವಾಗ ಬಳ್ಳಿ ತರಕಾರಿಗಳಿಗೆ ಬಂದ್ರೆ ಮುಳ್ಳು ಸೌತೆ ಇದರಲ್ಲಿ ಎಷ್ಟು ನೀವು ಬೆಳೆಸ್ತೀರಿ? ನಾನು ಸಾಧಾರಣ ಬಿತ್ತು ಹೊರಗಿನಿಂದ ತರ್ತೇನೆ. ಅದು ಒಂದು ಪ್ಯಾಕೆಟ್ 1,000 ಬಿತ್ತು ಏನು ಇದೆ ಅದರಲ್ಲಿ. ಅದು ಕಾಸ್ಟ್ ಕೂಡ ಅಷ್ಟೇ ಇದೆ, 900 something, 950 rupees ಇದೆ. ಒಂದು ರೌಂಡಲ್ಲಿ ಅಷ್ಟು ಪ್ಯಾಕೆಟ್ ನಾನು ಹಾಕ್ತೇನೆ. ಅದನ್ನು 50% ಮೊಳಕೆ ಬರ್ತದೆ. ಅದನ್ನು ಮಳೆಗಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತೀರಿ, ಅದರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಹೇಳ್ತೀರಿ. ಅದು ಅದನ್ನು ನಾನು ಮೊದಲು ಹೇಳಿದ್ದಲ್ಲ, ಆ ಒಂದು 1000 ಬಿತ್ತಿನ ಒಂದು ಪ್ಯಾಕೆಟ್ ನಾನು ಹಾಕ್ತೇನೆ, ಅದೊಂದು 45 ದಿನಕ್ಕೆ ನಮಗೆ ಕೊಯ್ಲಿಕ್ಕೆ ಸಿಗ್ತದೆ. ಅದರಲ್ಲಿ ಸಾಧಾರಣ ನಾನು ಒಂದು 15 ಕ್ವಿಂಟಲ್ ವರೆಗೆ ನಾನು ಕೊಯ್ತೇನೆ. ಟೋಟಲ್ ಒಂದು 45 ದಿನದಲ್ಲಿ ಅದು ಖಾಲಿ ಆಗ್ತದೆ, ಅದು ಫಸಲು ಖಾಲಿ ಆಗ್ತದೆ. ಟೋಟಲ್ 3 ತಿಂಗಳಲ್ಲಿ ಅದು ಬೆಲೆ ಸಂಪೂರ್ಣ ಖಾಲಿ ಆಗ್ತದೆ. ಕುಂಬಳೆಯ ಮಾರುಕಟ್ಟೆ ಪ್ರಧಾನ ಮಾರುಕಟ್ಟೆ ನನ್ನದು ಕುಂಬಳೆ. ಊರು ಮುಳ್ಳು ಸೊತ್ತೆ ಅಥವಾ ಹೇಗೆ ಇದು? ಊರ್ನದಲ್ಲ, ಇದು ಹೈಬ್ರಿಡ್, ಹೈಬ್ರಿಡ್ ವೆರೈಟಿ. ಈಗ ಬಸಳೆ ವಿಚಾರಕ್ಕೆ ಬಂದ್ರೆ, ನಿಮ್ಮ ತೋಟದಲ್ಲಿ ಬಸಳೆ ದೊಡ್ಡ ಮಟ್ಟದಲ್ಲಿ ನೀವು ಮಾಡಿದ್ದೀರಿ, ನೋಡಿದ್ರೆ ಹಸಿರು ಹಸಿರಾಗಿದೆ. ಬಸಳೆ ಒಲವು ನಿಮ್ಗೆ ಹೇಗೆ ಹುಟ್ಟಿತ್ತು? ಅಂದ್ರೆ ಸಾಧಾರಣ ಎಲ್ಲ ತರಕಾರಿ ಕೂಡ ಅದರ ಅವಧಿ 3 ತಿಂಗಳು, ಬಿತ್ತು ಹಾಕಿ 1.5 ತಿಂಗಳಲ್ಲಿ ಕಾಯಿ ಬರುತ್ತೆ, 1.5 ತಿಂಗಳಲ್ಲಿ ಮುಗಿತೆ. ತೊಂಡೆಕಾಯಿ ಒಂದು ಬಿಟ್ಟರೆ ಬದ್ರೆ ಬಸಳೆ ಆಗಲ್ಲ. ನಾವು ಒಮ್ಮೆ ಪ್ಲಾಂಟೇಷನ್ ಮಾಡಿದರೆ, ಒಂದು ಆಗಸ್ಟಲ್ಲಿ ಪ್ಲಾಂಟೇಷನ್ ಮಾಡಿದರೆ, ನಮಗೆ ಮಳೆ ಸ್ವಲ್ಪ ಕಮ್ಮಿ ಇದ್ದರೆ ಜುಲೈವರೆಗೂ ನಮಗೆ ಮಾರಾಟ ಮಾಡಲಿಕ್ಕೆ ಆಗ್ತದೆ. ಈಗ ಕಂಟಿನ್ಯೂಸ್ ಆಗಿ ಅದರಲ್ಲಿ ಸಿಗ್ತಾ ಇರ್ತದೆ. ಆದ ಕಾರಣ ನನಗೆ ಬಸಳೆಯಲ್ಲಿ ಸ್ವಲ್ಪ ಒಳಹು ಜಾಸ್ತಿ. ಎಷ್ಟು ವರ್ಷಗಳಿಂದ ಈ ಬಸಳೆಯ ಇದರಲ್ಲಿ ಇದ್ದೀರಿ? ಒಂದು 10-12 ವರ್ಷ ಆಯಿತು. ಈಗ ಬಸಳೆಗೆ ಬಂದರೆ, ಬಸಳೆಯ ನೆಡುವ ವಿಧಾನ ಹೇಗೆ? ಬಸಳೆಯ ಗೆಲ್ಲನ್ನು ನಾವು ತರಬೇಕಾಗ್ತದೆ. ಒಂದು 3 ಫೀಟ್ ಉದ್ದ, ಸಾಧಾರಣ 3 ಫೀಟ್ ಉದ್ದ ಗೆಲ್ಲು ತಂದು ಮೊದಲು ಸಾಲು ಮಾಡಿ ಡೈರೆಕ್ಟಾಗಿ ನೆಟ್ಟು, ಮತ್ತೆ ಅದಕ್ಕೊಂದು ಸಪೋರ್ಟ್ ಕೊಡಬೇಕಾಗ್ತದೆ, ಒಂದು ಕೋಲನ್ನು ಗುತ್ತಿ. ಮತ್ತೆ ಅದನ್ನು ಒಂದು ತಿಂಗಳಿನ ಒಳಗೆ ಅದರ ಚಪ್ಪರದ ವ್ಯವಸ್ಥೆ ಎಲ್ಲ ನಾವು ಮಾಡಬೇಕು. ಸಾಮಾನ್ಯ ಯಾವ ತಿಂಗಳಿನಿಂದ ಬಸಳೆಯ ಒಂದು ಕೃಷಿಯನ್ನು ಆರಂಭಿಸಬೇಕಾಗ್ತದೆ? ಈ ಪ್ರದೇಶಕ್ಕೆ ಹೋಲಿಸಿದ್ರೆ ಒಂದು ಆಗಸ್ಟ್ ಲಾಸ್ಟ್ಗೆ ನಾವು ಸ್ಟಾರ್ಟ್ ಮಾಡಬಹುದು. ಸಾಮಾನ್ಯ ಒಂದು ವಾಡಿಕೆ ಅಂತ ಒಂದು ಚೌತಿ ಕಳೆದ್ರೆ ನೆಡುದು ಅಂತ ಒಂದು ವಾಡಿಕೆ, ಚೌತಿ ಕಳೆದು ಸ್ಟಾರ್ಟ್ ಮಾಡಬಹುದು. ಇವಾಗ ನೆಡುವಾಗ ನೀವು ಯಾವ ರೀತಿಯಾದಂತಹ ಅದರ ಬಳ್ಳಿಯನ್ನು ಆಯ್ಕೆ ಮಾಡ್ತೀರಿ? ನೆಡ್ಲಿಕ್ಕಿರುವಂತಹ ಆಯ್ಕೆಯ ವಿಧಾನ ಹೇಗೆ? ಅದು ನಾವು ನೋಡ್ಬೇಕಾಗ್ತದೆ. ಸ್ವಲ್ಪ ಒಳ್ಳೆ ವೆರೈಟಿಯನ್ನು ನಾವು ನೆಡ್ಬೇಕಾಗ್ತದೆ. ನಾವು ಯಾವ ವೆರೈಟಿ ನೆಡ್ತೇವೋ ಅದೇ ಟೈಪ್ ಅದರಲ್ಲಿ ಬಸಳೆ ನಮಗೆ ಸಿಗ್ತದೆ. ಏನು ಆ ಎಳೆ ಎಲ್ಲ ಸಣ್ಣ ಇರುವ ಗೆಲ್ಲನ್ನು ನೆಟ್ಟರೆ ಅದು ಅಷ್ಟೇ ಅದರ ಬೆಳವಣಿಗೆ ಕೂಡ ಆಗುವುದು, ಅಷ್ಟು ನಮಗೆ ಲಾಭದಾಯಕ ಆಗುವುದಿಲ್ಲ. ಹಾಗೆ ನಾವು ಅದನ್ನು ನೆಡುವಾಗ ಸ್ವಲ್ಪ ಯೋಚನೆ ಮಾಡಲೇಬೇಕಾಗ್ತದೆ. ಸ್ವಲ್ಪ ವೆರೈಟಿಯನ್ನು ನೋಡಿ ನೆಟ್ಟರೆ ನಾವು, ಮತ್ತೆ ಸ್ವಲ್ಪ ಅದಕ್ಕೆ ಉತ್ತಮ ಗೊಬ್ಬರ ಕೊಟ್ಟರೆ ಸಖತ್ತಾಗಿ ಬರ್ತದೆ. ಅದು ನಾವೇನು ಬಳ್ಳಿಯನ್ನು ನೆಡ್ತೇವೆ, ಆಯ್ಕೆ ಮಾಡಿ ನೆಟ್ಟಿದ್ವಿ, ನಂತರದ ಪ್ರಕ್ರಿಯೆ ಎಂತ? ಒಂದು ನೆಟ್ಟು ಒಂದು 20 ದಿನ ಆದ ಮೇಲೆ ಅದಕ್ಕೆ ಹಟ್ಟಿ ಗೊಬ್ಬರ ಹಾಕ್ಬೋದು, ಮತ್ತೆ 1 ತಿಂಗಳು ಕಳೆದ ಮೇಲೆ ಅದಕ್ಕೆ ಹಿಂಡಿ ಸೆಗಣಿ ನೀರು ಏನಾದರೂ ರಾಸಾಯನಿಕ ಕೊಡೋದಿದ್ರೆ ಸ್ಟಾರ್ಟ್ ಮಾಡ್ಬೋದು ಕೊಡ್ಲಿಕ್ಕೆ. ಸರ್, ಇವಾಗ ಅದರಲ್ಲಿ ನೆಡುವ ಮೊದಲು ನಾಟಿ ಮಾಡಲಿಕ್ಕೆ ತಯಾರಿ ಮಾಡ್ತೀರಿ, ಮಣ್ಣನ್ನು ಯಾವ ರೀತಿ ಹದಗೊಳಿಸಿ ಅದನ್ನು ತಯಾರಿ ಮಾಡ್ತೀರಿ? ನಾವು ನಮಗೆ ಎಷ್ಟು ಸಾಲು ಉದ್ದ ಬೇಕು ಅಷ್ಟು ಉದ್ದಕ್ಕೆ ನಾವು ಅಗತ್ಯ ಮಾಡ್ತೇವೆ, ಮತ್ತೆ ಸ್ವಲ್ಪ ಹೊಂಡ ಮಾಡ್ತೇವೆ ಅದರಲ್ಲಿ, ಮತ್ತೆ ಅದರಲ್ಲಿ ಡೈರೆಕ್ಟಾಗಿ ನೆಡ್ತೇವೆ. ನಾವು ನೆಡುವ ಮೊದಲೇ ನಾವು ಏನು ಗೊಬ್ಬರ ಕೊಡುವುದಿಲ್ಲ. ಏನಂತ ಹೇಳಿದ್ರೆ ಅದೇ ಬೇರಿಗೆ ಪೆಟ್ಟಾಗ್ತದಲ್ಲ, ಆದ ಕಾರಣ ಖಾಲಿ ಮಣ್ಣಿನಲ್ಲಿ ನಾವು ನೆಡ್ತೇವೆ. ಕುಮ್ಮ ಎಂತ ಹಾಕಲ್ಲ, ಕೆಲವೊಮ್ಮೆ ಹಾಕ್ತೇವೆ, ಹಾಕಿದ್ರೆ ಒಳ್ಳೇದು. ಬಸಳೆ ನೆಡುವಾಗ ಸ್ವಲ್ಪ ಸುಣ್ಣ ಅಥವಾ ಕುಮ್ಮಾಯಿ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಮತ್ತೆ ಕೈ ಬೇವಿನ ಹಿಂಡಿ ಕೂಡ ಸ್ವಲ್ಪ ಹಾಕಿದ್ರೆ ಒಳ್ಳೇದು. ಇದಕ್ಕೆ ಪ್ರತ್ಯೇಕ ಕಾರಣ ಎಂತ? ಅದು ನಮ್ಮ ಈ ಕಾಸರಗೋಡು ಸೈಡ್ ಮಣ್ಣಲ್ಲಿ ಏನ ಹೇಳ್ತಾರೆ, ಅದು ಹುಳಿ ಅಂಶ ಸ್ವಲ್ಪ ಜಾಸ್ತಿ, ಆದ ಕಾರಣ ಅದರ pH ಲೆವೆಲ್ ಮಾಡ್ಲಿಕ್ಕೆ ಕುಮ್ಮಾಯಿ ಹಾಕಿದ್ರೆ ಬೆಸ್ಟ್, ಬರೀ ಒಳ್ಳೇದು. ಇವಾಗ ನೀವು ನೆಟ್ಟ ಬಸಳೆಯ ಬಳ್ಳಿ ಏನಿದೆ ಮೇಲೆ ಬಂದ ನಂತರ ಅದಕ್ಕೆ ಯಾವ ರೀತಿ ಸಪೋರ್ಟ್ ಕೊಟ್ಟ ನಂತರ ಚಪ್ಪರ್ ಯಾವ ರೀತಿ ಹಾಕ್ತೀರಿ? ಚಪ್ಪರ್ ನಾವು ಸಾಧಾರಣ 1 ತಿಂಗಳಾದ ಮೇಲೆ ಸ್ಟಾರ್ಟ್ ಮಾಡ್ತೇವೆ. 1-2 ಫೀಟ್ ಅಗಲಕ್ಕೆ, ಮತ್ತೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ನಾವು ಅಡಿಕೆ ಸಲಾಕೆ ಉಂಟಲ್ಲ ಅದನ್ನು ಉಪಯೋಗಿಸಿ ನಾವು ಚಪ್ಪರ್ ಹಾಕ್ತೇವೆ. ಅಂದ್ರೆ ನೀವೀಗ ಸದ್ಯ ಎಷ್ಟು ಸಾಲ ಮಾಡಿದ್ದೀರಿ ಸರ್? ನನಗೆ ಸಾಧಾರಣ ಒಂದು ನನ್ನ ಮನೆಯ ಹತ್ತಿರ ಒಂದು 11, ಮತ್ತೆ ಒಂದು ಬೇರೆ ದಿಕ್ಕಿನಲ್ಲಿ ಒಂದು 3, ಒಂದು 15 ಸಾಲು ಇದೆ ನನ್ನಲ್ಲಿ. ಈಗ ಒಂದು 500 ಬುಡ ಅಂತ ಹೇಳ್ಬೋದು. ಸಾಮಾನ್ಯ ಬಸಳೆಗೆ ರೋಗ ಬಾಧೆ ಕಮ್ಮಿ, ಆದ್ರೂ ರೋಗ ಬಂದ್ರೆ ನೀವು ಯಾವ ರೀತಿಯಾದಂತಹ ಅದನ್ನು ಸಂರಕ್ಷಿಸುವುದು ಹೇಗೆ? ರೋಗ ಬಾಧೆ ಬಾರಿ ಕಮ್ಮಿ ಅಂತ ಹೇಳ್ಬಹುದು. ಮತ್ತೆ ಅದು ಸ್ಟಾರ್ಟಿಂಗ್ ಕುಮ್ಮಾಯಿ ಎಲ್ಲ ಹಾಕಿದ್ರೆ ತುಂಬಾ ನಿಯಂತ್ರಣ ಆಗ್ತದೆ ಎಲ್ಲ ರೋಗ ಕೂಡ, ಮತ್ತೆ ಹೇಳುವಂತ ರೋಗ ಏನಿಲ್ಲ ಅದರಲ್ಲಿ. ಹಾಗಿದ್ರೆ ಇವಾಗ ಬಸಳೆ ಚಪ್ಪರ ಎಲ್ಲ ತುಂಬಿದ ನಂತರ ನೀವು ಮಾರುಕಟ್ಟೆಯ ಇದು ವಿಧಾನ ಹೇಗೆ, ಅಂದ್ರೆ ನೀವು ಹೊರಗಡೆ ಈಗ ಎಲ್ಲಿ ಕೊಡ್ತೀರಿ ಅದನ್ನು? ಒಮ್ಮೆ ಬಸಳೆ ಕಟಾವು ಮಾಡಿದ್ರೆ ನೆಕ್ಸ್ಟ್ 15 ದಿನದಲ್ಲಿ ಪುನಃ ಕಟಾವು ಮಾಡ್ಲಿಕ್ಕೆ ಬರ್ತದೆ. ಹಾಗೆ ನಾವು 1 ತಿಂಗಳಲ್ಲಿ 2 ಸರ್ತಿ ಕಟಾವು ಮಾಡಬಹುದು. ನಾನು ಅದನ್ನು ಕಟಾವು ಮಾಡಿ, ಮಂಗಳೂರು ಸೈಡ್ ಆದರೆ ಒಂದು ರೌಂಡ್ ಮಾಡುವ ಸ್ಟೈಲ್ ಇದೆ, ನಮ್ಮಲ್ಲಿ ಹಾಗೆ ಆ ಥರ ಏನಿಲ್ಲ. ಹೀಗೆ ಉದ್ದಕ್ಕೆ ಇಟ್ಟು ನೀಟಾಗಿ ಒಂದು ಕಟ್ಟ ಮಾಡಿ ಮಾರ್ಕೆಟ್ಗೆ ಮೊದಲೇ ಆರ್ಡರ್ ತಗೊಳ್ತೇವೆ ನಾವು, ಅದಕ್ಕನುಸಾರವಾಗಿ ಮಾರ್ಕೆಟ್ಗೆ ಹೋಗ್ತೇವೆ. ದಿನವು ನೀವು ಕೊಡ್ತೀರಾ ಹೇಗೆ? ನಾನು ಎರಡು ದಿನಕ್ಕೊಮ್ಮೆ ಮಾರ್ಕೆಟ್ ಹೋಗ್ತೇನೆ. ಬಸಳೆ ಚಪ್ಪರದಿಂದ ತೆಗೆಯುವಾಗ ಈಗ ಎಂತ ಒಂದೊಂದು ಸಾಲು ಬಿಟ್ಟು ತೆಗೆಯುವುದ ಹೇಗೆ ಅದು? ಹೌದು, ನಾನೀಗ ಪ್ರಸ್ತುತ ಈಗ ದಿನಕ್ಕೆ ಒಂದು ಸಾಲು ಕೊಯ್ತಾ ಇದ್ದೇನೆ, ಎರಡು ದಿನಕ್ಕೊಮ್ಮೆ ಒಂದು ಸಾಲು. ಈಗ ಪ್ರಸ್ತುತ ನನಗೆ ಒಂದು 35 ಕಿಲೋ ಸಿಗ್ತಾ ಇದೆ ಎರಡು ದಿನಕ್ಕೊಮ್ಮೆ. ಅದೀಗ ಹೋಗ್ತಾ ಹೋಗ್ತಾ ಈಗ ಸ್ಟಾರ್ಟಿಂಗ್ ಅಲ್ವಾ, ಇನ್ನೊಂದು ಒಂದು ಚಪ್ಪಡದಲ್ಲಿ ಒಂದು 60-70 ಕಿಲೋ, ಒಂದು ಒಂದು ತಿಂಗಳು ಹೋದ್ರೆ ಒಂದು 70 ಕಿಲೋ ಎಲ್ಲ ಸಿಗ್ತದೆ. ಅಂದ್ರೆ ಎರಡು ದಿವಸಕ್ಕೆ ಒಮ್ಮೆ ಒಂದು ಸಾಲಿಂದ ತೆಗಿತೀವಿ. ಹಾಗಿದ್ರೆ ಮಾರುಕಟ್ಟೆಗೆ ಎರಡು ದಿವಸಕ್ಕೊಮ್ಮೆ ನೀವು ಕೊಡ್ತಾ ಇದ್ದೀರಿ. ಇದು ಯಾವಾಗ ನೀವು ಆಗಸ್ಟ್ ಅಲ್ಲಿ ಹಾಕಿದ್ರೆ? ಅಕ್ಟೋಬರ್, ಆಗಸ್ಟ್ ಅಲ್ಲಿ ಹಾಕಿದ್ದು, ಒಂದು ನವೆಂಬರ್ ಅಲ್ಲಿ ನನಗೆ ಕಟಾವಿಗೆ ಬಂದಿದೆ. ಈಗ ಬಸಳೆಯನ್ನು ಕಟ್ ಮಾಡುವ ವಿಧಾನ ಹೇಗೆ? ಬಸಳೆಗೆ ನಾವು ಚಪ್ಪರ್ ಹಾಕ್ತೇವಲ್ಲ, ಅದು ಸಂಪೂರ್ಣ ಕವರ್ ಆದ ಮೇಲೆ ನಾವು ಅದನ್ನು ಕೊಯ್ಲು ಸ್ಟಾರ್ಟ್ ಮಾಡಬಹುದು. ಬಸಳೆಗೆ ಅಲ್ಲಿ ಅಲ್ಲಿ ಕೂಡ ಎಗೆ ಬರ್ತಾ ಇದೆ, ಅಲ್ಲಿ ನೋಡಿ ಒಂದು ಒಂದು ಎಲ್ಲಿ ಅಲ್ಲಿಗೆ ಪುನಃ ಒಂದು ಗೆಲ್ಲು ಹುಟ್ಟಿದೆ, ಅದರ ಮೊದಲು ಕಟ್ ಮಾಡಿದರೆ ನೆಕ್ಸ್ಟ್ ಆಗೋ ಆ ಗೆಲ್ಲು ದೊಡ್ಡದಾಗಿ 15 ದಿನದಲ್ಲಿ ಪುನಃ ಅದು ರೆಡಿ ಆಗ್ತದೆ. ಸರ್, ಇವಾಗ ಬಸಳೆ ಕೃಷಿ ಸಾಮಾನ್ಯ ಎಷ್ಟು ಸಮಯದವರೆಗೆ ಇರ್ತದೆ? ಅದು ಮಳೆಯ ಮೇಲೆ ಹೊಂದಿಕೊಂಡಿದೆ. ಮಳೆ ಜಾಸ್ತಿ ಬಂದರೆ ಅದು ಅಲ್ಲಿಗೆ ಅದು ಕೊಳತೋಗ್ತದೆ. ಈಗ ಮಳೆ ಏನಾದರೂ ಸ್ವಲ್ಪ ಲೇಟ್ ಆಗ್ತದಲ್ಲ, ಜುಲೈಯಲ್ಲಿ ಸ್ಟಾರ್ಟ್ ಆಗೋದಲ್ಲ, ಅದಕ್ಕೆ ಜುಲೈವರೆಗೆ ತೊಂದರೆ ಇಲ್ಲ. ಸರ್, ಇವಾಗ ಬಸಳೆ ಕೃಷಿಯನ್ನು ಸಾಮಾನ್ಯ ಮಳೆ ಬರುವ ತನಕ ನೀವು ಮಾಡ್ತೀರಿ ಅಂತ ಹೇಳಿದ್ರಿ. ಈಗ ಮಳೆ ಸಾಮಾನ್ಯ ಒಂದು 4 ತಿಂಗಳು ನಾವು ಮಳೆಗಾಲ ಅಂತ ಇಟ್ಕೊಳ್ಳುವ, ಅದರ ನಂತರ ನೀವು ಅದನ್ನು ಆರಂಭಿಸುವಾಗ ಅದರ ಬಳ್ಳಿ ಎಲ್ಲಿಂದ ತಗೊಂಡು ಬರ್ತೀವಿ? ನಿಮ್ಮದನ್ನೇ ನೀವು ಸಂರಕ್ಷಿಸಿ ಇಡ್ತೀರಾ ಅಥವಾ ಬೇರೆ ಕಡೆಯಿಂದ ತರುವುದ? ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಪ್ರದೇಶದಲ್ಲಿ ನೀರು ಮಳೆಗಾಲದಲ್ಲಿ ಕಟ್ಟಿ ನಿಲ್ತದೆ, ಏನು ಮಾಡಿದ್ರು ಅದನ್ನು ನಮ್ಮ ತಡೆಯಲಿಕ್ಕೆ ಆಗುದಿಲ್ಲ. ಆದ ಕಾರಣ ಬಸಳೆ ಹಣ್ಣು ನಮಗೆ ಕಾಪಾಡಲಿಕ್ಕೆ ಆಗುವುದೇ ಇಲ್ಲ, ಮಳೆಗಾಲದಲ್ಲಿ ಏನು ಮಾಡಿದರೂ ಆಗುವುದಿಲ್ಲ. ಆದ ಕಾರಣ ನಾನು ಅದಕ್ಕೋಸ್ಕರ ಮಂಗಳೂರಿಗೆ ನಾನು ಆಶ್ರಯ ಇದ್ದೇನೆ. ಮಂಗಳೂರು ಮಾರ್ಕೆಟಲ್ಲಿ ನನಗೆ ಪರಿಚಯದವರು ಇದ್ದಾರೆ, ನಾನು ಮೊದಲೇ ಆರ್ಡರ್ ಮಾಡ್ತೇನೆ ಈ ಟೈಮಲ್ಲಿ ನನಗೆ ಬೇಕು ಅಂತೇಳಿ, ಅವರು ರೆಡಿ ಮಾಡಿ ಕೊಡ್ತಾರೆ ನನಗೆ. ನೀವೇ ಆಯ್ಕೆ ಮಾಡಿ ತರ್ತೀರಾ ಅಥವಾ ಅವರೇ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ? ನೆಡ್ಲಿಕ್ಕೆ ಅಂತ ಆಗುವಾಗ ಒಂದು ಸ್ವಲ್ಪ ಒಳ್ಳೆ ಬಳ್ಳಿಗಳು. ನಾನು ಮೊದಲೇ ಹೇಳ್ತೇನೆ ಫೋನಲ್ಲಿ ಅವರಿಗೆ ಇಂಥ ವೆರೈಟಿ ಬೇಕಂತೇಳಿ, ಅವರು ಅಂತೆ ವೆರೈಟಿಯನ್ನು ತೆಗೆದುಕೊಂಡು ನನಗೆ ಫೋನ್ ಮಾಡ್ತಾರೆ ಅವರು. ಇದರಲ್ಲಿ ರೋಗ ಬಾಧೆ ನೀವೇನು ಇದುವರೆಗೆ ಅಷ್ಟೇನು ಕಷ್ಟ ಅನುಭವಿಸಲಿಲ್ಲ? ಇಲ್ಲ ಇಲ್ಲ, ಅಷ್ಟೇನು ಅನುಭವಿಸಲಿಲ್ಲ ನಾನು. ಬಸಳೆ ಉತ್ತಮ ಇದು ಕೃಷಿ ಅಂತ ನೀವು ಹೇಳ್ತೀರಿ? ಖಂಡಿತ ಖಂಡಿತ ಖಂಡಿತ. ಇದರ ಗೊಬ್ಬರದ ವಿಧಾನ ಹೇಗೆ, ಯಾವ ರೀತಿ, ಎಷ್ಟು ದಿವಸಕ್ಕೊಮ್ಮೆ ಹಾಕ್ತೀರಿ? ಈಗ ಪ್ರಸ್ತುತ ನನ್ನಲ್ಲಿ ನಾನು ಕೋಳಿ ಫಾರ್ಮ್ ಕೂಡ ನಡೆಸ್ತಾ ಇದ್ದೇನೆ, ಹಾಗೆ ನನಗೆ ಕೋಳಿ ಗೊಬ್ಬರ ನನ್ನಲ್ಲಿ ಉಚಿತವಾಗಿ ನನಗೆ ಸಿಗ್ತಾ ಉಂಟು, ಅದಕ್ಕೆ ಅದನ್ನೇ ನಾನು ಜಾಸ್ತಿ ಯೂಸ್ ಮಾಡ್ತೇನೆ. ಮತ್ತೆ ಹೊರಗಿನಿಂದ ಸೆಗಣಿ ತರ್ತೇನೆ, ಸೆಗಣಿ ಮತ್ತೆ ಇದು ನೆಲಕಡಲೆ ಹಿಂಡಿ ಅದೇನೆರಡು ಮಿಕ್ಸ್ ಮಾಡಿ ಒಂದು ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ಒಂದು 3 ದಿನ ಕೊಳಲಿಕ್ಕೆ ಬಿಟ್ಟು ನಂತರ ಹೋಯ್ತೇನೆ ನಾನು. ಅಂದ್ರೆ ಹಾಕುವಾಗ ಎಲ್ಲ ಒಟ್ಟಿಗೆ ನೀವು ಹಾಕ್ತೀರಿ ಎಲ್ಲದಕ್ಕೂ ಒಟ್ಟಿಗೆ? ಹೌದೌದು, ಒಂದು ರೌಂಡ್ ಅಲ್ಲಿ ಒಮ್ಮೆ ಒಟ್ಟಿಗೆ ಹೋಗ್ತೇನೆ ಎಲ್ಲದಕ್ಕೆ. ಈಗ ನಿಮಗೆ ಇಷ್ಟೆಲ್ಲ ಕೃಷಿ ಮಾಡ್ತೀರಲ್ಲ, ಕಾರ್ಮಿಕರು ಯಾರಾದ್ರೂ ಹೊರಗಿಂದ ಬರ್ತಾರಾ ಅಥವಾ ನಿಮ್ಮ ಮನೆಯವರು ನೀವೇ ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ, ಏನಾದ್ರೂ ಅಗೆಯಲಿಕ್ಕೆ ಇದ್ರೆ ನಾನು ಒಬ್ಬರನ್ನು ಕರಿತೇನೆ, ಅದು ಬಿಟ್ಟರೆ ಬಾಕಿ ಕೆಲಸ ನಾನೇ ಮಾಡ್ತೇನೆ. ಇದರ ಜೊತೆ ಈಗ ಬಸಳೆಯ ಜೊತೆ ಬೇರೆ ಕೃಷಿ, ಅಡಿಕೆ ಕೃಷಿ ಅಂತ ಹೇಳಿದ್ರೆ, ಈಗ ಆ ವಿಚಾರಕ್ಕೆ ಬಂದ್ರೆ ಎಷ್ಟು ಅಡಿಕೆ ಗಿಡಗಳಿವೆ? 300 ಏನು ಹೇಳಿದ್ರೆ? ಹೌದು, 300. ಅದು ಯಾವುದು, ಅದು ಯಾವ ಊರಿನದ್ದ? ಅದು ಇಂಟರ್ ಮಂಗಲ್ ಅಂತ ಹೇಳ್ತಾರಲ್ಲ. ಇದು ಎಷ್ಟು ಅಡಿಕೆ ಆಗ್ತದೆ ಇವಾಗ? ಒಂದು ವರ್ಷಕ್ಕೊಂದು 4 ಕ್ವಿಂಟಲ್ ಅಷ್ಟು ಸಿಗ್ತಾ ಉಂಟು. ಅಂದ್ರೆ ಈಗ ತರಕಾರಿ ಕೃಷಿ ಎಲ್ಲ ಮಾಡಿಕೊಂಡು ಅಡಿಕೆ ಕೃಷಿಯನ್ನು ಹೇಗೆ ಸರಿದೂಗಿಸ್ತೀರಿ? ಇಲ್ಲ, ಅದರಲ್ಲಿ ಏನಾದರೂ ಕೆಲಸ ಕಮ್ಮಿ ಅಲ್ಲ, ಒಂದು ಸ್ಪ್ರಿಂಕ್ಲರ್ ವ್ಯವಸ್ಥೆ ಇದೆ ನೀರಿಗೆ, ಅದನ್ನು ಆನ್ ಮಾಡಿದ್ರೆ ನೀರು ಹೋಗ್ತಾ ಇರ್ತದೆ. ಅದು ಬಿಟ್ಟು ಮಳೆಗಾಲದಲ್ಲಿ ಮಧ್ಯಕ್ಕೆ ಬುಡಕ್ಕೆ ಗೊಬ್ಬರ ಕೊಡುದು ಅಷ್ಟೇ ಕೆಲಸ ಬಿಟ್ಟರೆ. ಕೋಳಿ ಗೊಬ್ಬರ ಕೊಡ್ತೇನೆ ಕೊಡ್ತೇನೆ ಅದು ಕೂಡ. ಸರ್, ಈಗ ಉಳಿದ ತರಕಾರಿಯ ಬೀಜಗಳನ್ನು ನೀವು ಸಂರಕ್ಷಿಸಿ ಇಡ್ತೀರಾ ಅಥವಾ ಬೇರೆ ಕಡೆಯಿಂದ ತರ್ತೀರಾ? ಇಲ್ಲ ಇಲ್ಲ, ನಾನು ಯಾವ ತರಕಾರಿ ಬಿತ್ತನ್ನು ನಾನು ಸಂರಕ್ಷಿಡುವುದಿಲ್ಲ, ನಾನು ಎಲ್ಲ ಮಾರ್ಕೆಟ್ನಿಂದ ತರ್ತೇನೆ. ಈಗ ಇವಾಗ ಒಳ್ಳೆ ಹೈಬ್ರಿಡ್ ಬಿತ್ತುಗಳು ಸಿಗ್ತಾ ಇವೆ, ಆದ ಕಾರಣ ನಾನು ಎಲ್ಲ ಬಿತ್ತುಗಳು ನಾನು ಮಾರ್ಕೆಟ್ನಿಂದ ತರ್ತೇನೆ. ಇವಾಗ ಉಳಿದ ತರಕಾರಿಗಳನ್ನು ಯಾವ ರೀತಿ ನೀವು ಮಾರುಕಟ್ಟೆಗೆ ಕೊಡ್ತೀರಿ? ಎಷ್ಟು ದಿವಸಗಳಿಗೊಮ್ಮೆ ಕೊಡ್ತೀರಿ? ಬಸಳೆ ಹಾಗೆ 2 ದಿವಸಗಳಿಗೊಮ್ಮೆಯ ಹೇಗದು? ಹೌದು, ನಾನು 2 ದಿನಗ ಹೋಗುವಾಗ ನನ್ನಲ್ಲಿದ್ದ ಎಲ್ಲ ತರಕಾರಿಗಳನ್ನು ತಗೊಂಡು ಮಾರ್ಕೆಟ್ಗೆ ಹೋಗ್ತೇನೆ. ಸರ್, ಇವಾಗ ಇಷ್ಟು ತರಕಾರಿ ಮಾಡುವಾಗ ಇದರ ಆದಾಯದ ಬಗ್ಗೆ ಮಾತಾಡ್ತಿದ್ರೆ ಹೇಗೆ ಸರ್? ಆದಾಯ ಅಂತ ಹೇಳಿದ್ರೆ ಎಲ್ಲ ತರಕಾರಿ ಎಲ್ಲ ಟೈಮಲ್ಲಿ ಇರುವುದಿಲ್ಲ, ಅದಕ್ಕೊಂದು ರೆಗ್ಯುಲರ್ ಇನ್ಕಮ್ ಅಂತ ಏನು ಹೇಳಲಿಕ್ಕೆ ಆಗುದಿಲ್ಲ. ಏನಿದ್ರು ಒಂದು ಎವರೇಜ್ 1,000 ರೂಪಾಯಿ ಒಳಗೆ ಒಂದು ಡೈಲಿ ತೊಂದರೆ ಇಲ್ಲ ಅಂತ ಅನಿಸ್ತೇನೆ ನನಗೆ. ಈಗಿನ ಕಾಲದಲ್ಲಿ ನಾವು ಒಂದೇ ಬೆಳೆಯನ್ನು ನಾವು ನಂಬಿಕೊಂಡು ಕೂತ್ರೆ ಆಗುದಿಲ್ಲ. ಹಾಗೆ ಅಡಿಕೆ ನಮ್ಮಲ್ಲಿ ಅಡಿಕೆ ಇದೆ, ಅದರ ಹಿಂದೆ ಹೋದ್ರೆ ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತದೆ. ಆದ ಕಾರಣ ನಾನು ಅದಕ್ಕೆ ಪರ್ಯಾಯವಾಗಿ ಏನೆಲ್ಲ ನನ್ನಲ್ಲಿ ಕೃಷಿ ಆಗ್ತದೆ ಅದನ್ನೆಲ್ಲ ನಾನು ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ಮಾರುಕಟ್ಟೆಯಲ್ಲಿ ಬಸಳೆ ಒಂದು ಕಟ್ಟಿಗೆ ಅಂದ್ರೆ ಒಂದು ಕಟ್ಟೆ ಎಷ್ಟು, 1 ಕಿಲೋ ಇರ್ತದ, ಅದಕ್ಕೆ ಎಷ್ಟು ಬೆಲೆ ಇರ್ತದೆ ಮಾರುಕಟ್ಟೆಯಲ್ಲಿ? ನಾವು ಕೆಜಿ ಲೆಕ್ಕದಲ್ಲಿ ಕೊಡುವುದು, ಆದ ಕಾರಣ ಸ್ಟಾರ್ಟಿಂಗ್ 70 ರೂಪಾಯಿ ಇತ್ತು, ಈಗ ಪ್ರಸ್ತುತ 60 ರೂಪಾಯಿಗೆ ಬಂದಿದೆ. ಅದು 60 ರೂಪಾಯಿ ಸಿಗ್ತಾ ಇದೆ ನಿಮಗೆ ಕೆಜಿಗೆ. ಸರ್, ನಿಮ್ಮ ಈ ಮನೆಯ ಅಂಗಳಕ್ಕಾಗ್ಲಿ ನಿಮ್ಮ ಖುಷಿ ನಮಗೂ ಸಹ ಅನುಭವ ಆಯ್ತು. ಕೃಷಿಕರಾಗಿ ನಿಮ್ಮ ಅನುಭವ ಹಾಗೂ ಇವತ್ತು ಕೃಷಿ ಮಾಡಲಿಕ್ಕೆ ಹೊರಡುವವರಿಗೆ ಏನು ಅಂತ ನೀವೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಎಲ್ಲರಿಗೂ ಸಾಧನ, ಎಲ್ಲ ಜನರಿಗೂ ಒಂದು ಜಾಗೃತಿ ಬಂದಿದೆ. ಸಾವಯವ ತರಕಾರಿ ತಿನ್ನಬೇಕು, ಕೀಟನಾಶಕ ಸಿಂಪಡಿಸಿದ ತರಕಾರಿ ಅಷ್ಟು ಸೂಕ್ತವಲ್ಲ ಅಂತ. ಅದು ಎಲ್ಲ ಜನರು ಎಲ್ಲ ರೈತರ ಮೇಲೆ ಭಾರ ಹಾಕುವುದಷ್ಟು ಸೂಕ್ತ ಅಂತ ನನಗೆ ಅನಿಸೋದಿಲ್ಲ. ನಾವೀಗ ಹರಿವೆ ಮಾಡಿದರೆ ಅದಕ್ಕೆ ಒಂದು 4 ಅದಕ್ಕೆ ಹೋಲ್ಸ್ ಬಿದ್ದರೆ ಆ ಹರಿವೆ ಯಾರಿಗೂ ಬೇಡ. ಆದರೆ ಆ ಹರಿವೆಯನ್ನು ತಿಂದರೆ ಮನುಷ್ಯರಿಗೆ ಏನು ಬಾಧಕ ಕೂಡ ಇಲ್ಲ ಜೀವಕ್ಕೆ. ನಾನೀಗ ಮುಳ್ಳು ಸೌತೆ ಮಾಡ್ತಾ ಇದ್ದೇನೆ, ಅದಕ್ಕೆ ಒಂದು ಸ್ವಲ್ಪ ಅದು ಬೆಂಡಿದ್ರೆ ಅದು ಯಾರಿಗೂ ಬೇಡ. ನಾನು ಜನರಲ್ಲಿ ಹೇಳುದು ಏನಂತ ಹೇಳಿದ್ರೆ, ನೀವು ಇಂಥ ತರಕಾರಿಗಳನ್ನು ಮಾರ್ಕೆಟ್ನಿಂದ ಧೈರ್ಯವಾಗಿ ತಕ್ಕೊಳ್ಳಿ, ಅದಕ್ಕೆ ಸೂಕ್ತವಾದ ಬೆಲೆ ಕೊಟ್ಟು. ಆಗ ನಮಗೂ ಒಂದು ಕೀಟನಾಶಕ ಸಿಂಪಡಿಸದ ಹಾಗೆ ತರಕಾರಿ ಮಾಡಲು ನಮಗೆ ಒಂದು ಉತ್ತೇಜನ ಆಗ್ತದೆ. ಅಲ್ಲ, ಇದು ಜನರಿಗೆ ಎಲ್ಲ ಕ್ಲೀನ್ ಇರುವ ತರಕಾರಿ ಬೇಕು ಅಂತ ಹೇಳಿದ್ರೆ ಮತ್ತೆ ನಮಗೆ ಕೀಟನಾಶಕ ಸಿಂಪಡಿಸಿದ ಬೇರೆ ದಾರಿಯೇ ಇಲ್ಲ. ಆದ ಕಾರಣ ಜನರು ಈ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಅಂದ್ರೆ ಊರಿನಲ್ಲಿ ಮಾಡಿದಂತಹ ತರಕಾರಿಗಳಿಗೆ ಪ್ರೋತ್ಸಾಹ ಕೊಟ್ಟು ಖರೀದಿಸಬೇಕು. ಅಂದ್ರೆ ಅದು ಸಾವಯವವಾಗಿ ನೀವು ಬೆಳಿತೀರಿ, ನಿಮಗೊಂದು ಪ್ರೋತ್ಸಾಹದ ರೀತಿಯಲ್ಲಿ ತಗೊಂಡ್ರೆ ನಿಮಗೂ ಸಹ ಒಂದು ಉತ್ತಮ, ಅಷ್ಟು ಮಾಡಿದಂತಹ ಕೃಷಿಗೆ ಪ್ರೋತ್ಸಾಹ. ಒಂದು ಮಾತು ಇದೆ ಅಲ್ಲ, ಕೀಟಗಳು ತಿನ್ನದ್ದು ಮನುಷ್ಯರು ಕೂಡ ತಿನ್ಲಿಕ್ಕೆ ಯೋಗ್ಯ ಅಲ್ಲ ಅಂತೇಳಿ. ಹಾಗೆ ನಾವು ಕೀಟನಾಶಕ ಸಿಂಪಡಿಸಿದ್ರೆ ಒಂದು ಕೀಟ ಕೂಡ ಆತರ ಸುಲಿಯುವುದಿಲ್ಲ. ಸ್ವಲ್ಪ ಕೀಟಗಳು ತಿಂದ್ರೆ ಆ ತರಕಾರಿ ನಾವು ತಿನ್ನುವುದರಿಂದ ನಮ್ಗೆ ಏನು ಕೂಡ ದುಷ್ಪರಿಣಾಮ ಇಲ್ಲ. ಈ ಸತ್ಯವನ್ನು ಜನರು ಅರ್ಥ ಮಾಡಿಕೊಳ್ಬೇಕು. ಕೃಷಿ ಅಂತ ಹೇಳುವಾಗ ಸ್ವಲ್ಪ ಹಿಂದೇಟು ಹಾಕುವವರೇ ಇವತ್ತು ಹೆಚ್ಚು. ಹಾಗಿರುವಾಗ ಇದೀಗ ಏನು ನಿಮ್ಮನ್ನು ಸಂದರ್ಶನ ಮಾಡ್ತಾ ಇರುವಾಗ ಒಂದು ಗಮನಿಸಿದ ಒಂದು ನಗು ಅಂದ್ರೆ, ಕೃಷಿಕರಾಗಿದ್ದುಕೊಂಡು ಎಷ್ಟು ಖುಷಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ, ಈ ಸಂದರ್ಭದಲ್ಲಿ ನೀವು ಏನು ಹೇಳಿಕೆ, ನಿಮ್ಮ ಒಂದು ಅನುಭವದಿಂದ ಏನು ಹೇಳಿಕೆ ಇಚ್ಛೆ ಪಡ್ತೀರಿ? ಸಾಧಾರಣ ನೀವು ಬೇರೆ ಕೃಷಿಕರಲ್ಲಿ ಈ ಪ್ರಶ್ನೆ ಕೇಳಿದ್ರೆ ಅವರು ಹೇಳುದು, ನೀವು ನಿಮ್ಮ ಮನೆ ಅಂಗಳದಲ್ಲಿ ಸಾಧನ ಕೃಷಿ ಮಾಡಿ, ಎಲ್ಲರೂ ಮಾಡಿ. ನಾನು ಕೂಡ ಹಾಗೆ ಹೇಳ್ತೇನೆ, ಆದ್ರೆ ನಂದು ನಾನು ಹೇಳುದೇನಂತಂದ್ರೆ, ನೀವು ಏನು ಕೆಲಸ ಮಾಡ್ತೀರೋ ಅದನ್ನೇ ಮಾಡಿ, ಅದರೊಟ್ಟಿಗೆ ನಿಮ್ಗೆ ತರಕಾರಿ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೇವೆ. ಆದ್ರೆ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ, ನಾವು ಮಾಡಿದ ಕೃಷಿಯನ್ನು ನೀವು ತೆಕ್ಕೊಂಡು ಅದರಲ್ಲಿ ಸ್ವಲ್ಪ ಏನಾದ್ರೂ ಕೀಟವಾದ ಇರ್ಬೋದು, ಅದನ್ನು ಅಷ್ಟೊಂದು ನೋಡಿಕೊಳ್ಳದೆ ಅದಕ್ಕೆ ಒಂದು ಸೂಕ್ತ ಬೆಲೆ ಕೊಟ್ಟು ಅದನ್ನು ಖರೀದಿಸಿದರೆ ನಮಗೂ ಕೂಡ ಒಂದು ಉತ್ತೇಜನ. ಸಂಪೂರ್ಣವಾಗಿ ಕೃಷಿಯನ್ನೇ ಅವಲಂಬಿಸಿದವರಿಗೆ ಹೌದು, ಹೌದು, ಖಂಡಿತ ಖಂಡಿತ ಖಂಡಿತ. ಒಂದು ವೇಳೆ ನಿಮ್ಮ ಹಾಗೆ ಮಾಡುವವರಿದ್ರೆ ಅವರಿಗೆ ಏನು ಹೇಳಿ? ಕೃಷಿಯಲ್ಲಿ ಯಾವಾಗಲೂ ನಾವು ಒಂದೇ ತರಕಾರಿಯ ಒಂದೇ ಕೃಷಿಯ ಹಿಂದೆ ಹೋಗದೆ, ಯಾವ ಕಾಲಕ್ಕೆ ಯಾವ ಕೃಷಿ ಸೂಕ್ತ ಅದನ್ನು ನೋಡಿ ತಿಳ್ಕೊಂಡು ಮಾಡಿ, ಮಾರ್ಕೆಟ್ ನೋಡಿದ್ರೆ ನೋಡಿಕೊಂಡು ಮಾಡಿದ್ರೆ ತುಂಬಾ ಲಾಭದಾಯಕ. ನೀವು ಎದುರಿಸುವಂತಹ ಸಂಕಷ್ಟಗಳ ಬಗ್ಗೆ ಸ್ವಲ್ಪ ಹೇಳಿ. ಅದರಲ್ಲಿ ಕೂಡ ಕಷ್ಟ ಇದೆ, ನವಿಲು ಬರ್ತದೆ, ಬಿತ್ತು ಹಾಕಿದ್ರೆ ಅದು ರಾತ್ರಿ ಒಂದು ಇಲಿ ಒಂದು ಬಿತ್ತು ತಿಂತದೆ. ಪ್ರಧಾನವಾದ್ದು ನನ್ನ ಕೃಷಿಗೆ ಮಾರಕ ಅಂತ ಹೇಳಿದ್ರೆ ಮುಳ್ಳು ಹಂದಿ, ಏಕದಮ್ ಉಪದ್ರ ಮಾಡ್ತಾ ಇದು. ಅದು ಒಂದು ಒಳ್ಳೆ ಸ್ವಲ್ಪ ಒಂದು ಉಪಾಯ ಇರುವ ಪ್ರಾಣಿ ಅದು. ಅದ ಕಾರಣ ಸ್ವಲ್ಪ ಉಪಾಯ ಮಾಡಿ ಅದು ನಮ್ಮ ಹಿತ್ತಲಿಗೆ ಬರ್ತದೆ. ನಾವು ಏನು ಮಾಡಿದ್ರು ಅದು ಕೇರ್ ಮಾಡೋದಿಲ್ಲ ಅದು. ಅದರ ನಂತರ ನವಿಲು ಇದೆ, ಮತ್ತೆ ಇಲಿ ಉಪದ್ರ ಇದೆ, ಉಪದ್ರ ತುಂಬಾ ಇದೆ ನಮ್ಮ ಕೃಷಿಯಲ್ಲಿ. ಯಾವ ರೀತಿ ನೀವು ಎದುರಿಸ್ತೀರಿ? ನಾವು ಬೇಳಿ ಹಾಕ್ತೇವೆ, ಆದ್ರೆ ಅಷ್ಟು ಅದು ಪ್ರಯೋಜನ ಆಗುದಿಲ್ಲ. ಅವುಗಳೆಲ್ಲ ಮುಗಿಸಿದ ನಂತರ ಉಳಿದದ್ದನ್ನು ನೀವು ಉಪಯೋಗಿಸುದ ಹೇಗೆ? ಅಲ್ಲ, ಕೆಲವು ನಮ್ಗೆ ಸ್ವಲ್ಪ ತಡೀಲಿಕ್ಕೆ ಆಗ್ತದೆ, ಏನಾದ್ರೂ ಒಂದು 30% ಹೋಗ್ತದೆ. ರೈತ ಮಿತ್ರರೇ, ಇದುವರೆಗೆ ಥಾಮಸ್ ವಿಲ್ಸನ್ ಕ್ರಾಸ್ಟಾ ಅವರು ನಮ್ಮ ಜೊತೆ ಅವರ ತರಕಾರಿ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರು. ಇವರ ಕೃಷಿಯ ಬಗ್ಗೆ, ಕೃಷಿ ಅನುಭವದ ಬಗ್ಗೆ ಇವರಲ್ಲಿ ಮಾತನಾಡಬೇಕಿದ್ರೆ, ಸರ್, ನಿಮ್ಮ ನಂಬರ್ ಅನ್ನು ಹೇಳ್ಬಹುದಾ? 9037131 5 7. ನಿಮಗೇನಾದರೂ ಬಸಳೆ ಕೃಷಿಯ ಬಗ್ಗೆ ಸಂಶಯಗಳಿದ್ರೆ ಇವರಿಗೆ ಕರೆ ಮಾಡಿ ತಿಳಿಬಹುದು. ಸಂಪರ್ಕ ಸಂಖ್ಯೆ ಇನ್ನೊಮ್ಮೆ 9037131 5 7. ಸರ್, ಇದುವರೆಗೆ ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಬಹಳ ಚೆನ್ನಾಗಿ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು. ನಿಮ್ಗೂ ಕೂಡ ನನ್ನನ್ನು ಹುಡುಕಿಕೊಂಡು ನೀವು ಎಲ್ಲರಿಗೂ ಬಂದಿದ್ದೀರಾ, ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು. ಇದುವರೆಗೆ ಕಾಸರಗೋಡು ತಾಲೂಕು ಬೇಳ ಗ್ರಾಮದ ಥಾಮಸ್ ವಿಲ್ಸನ್ ಕ್ರಾಸ್ತಾ ಅವರ ಬಸಳೆ ಕೃಷಿಯ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಜನಿ ಭಟ್.

ಕಾಳುಮೆಣಸು ಕ್ವಿಂಟಾಲಿಗೆ 13,500 67,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,800 14,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,800 6,500 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 5,500 7,000 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 6,000 6,500 ರೂಪಾಯಿಗಳು, ನೇಂದ್ರ ಕ್ವಿಂಟಾಲಿಗೆ 7,000 8,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಇದೀಗ ವಿದ್ಯಾಭೂಷಣರು ಹಾಡಿರುವ ವಾದಿರಾಜರ ಒಂದು ಭಕ್ತಿ ರಚನೆ. ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ, ಕಂಡೇ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ, ಕಂಡು ಬದುಕಿದೆ ಇಂದು ನಾನು, ಕಂಡು ಬದುಕಿದೆ ಇಂದು ನಾನು, ಕರುಣಿಸೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಬಿಡಿದ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ, ಪುಟ್ಟ ದಟ್ಟಿಯು ಬಿಡಿದ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ, ಮೆಟ್ಟಿದ ನವರತ್ನಧಾವಿಗೆ, ಮೆಟ್ಟಿದ ನವರತ್ನಧಾವಿಗೆ, ಇಟ್ಟ ಕಸ್ತೂರಿ ತಿಲಕವ, ಇಟ್ಟ ಕಸ್ತೂರಿ ತಿಲಕವ, ಕಂಡೇ ಕಂಡೆನು ಕೃಷ್ಣ ನಿನ್ನಯ, ಕಂಡೇ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಬಿಡಿದ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ, ಪುಟ್ಟ ದಟ್ಟಿಯು ಬಿಡಿದ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ, ಮೆಟ್ಟಿದ ನವರತ್ನಧಾವಿಗೆ ಮೆಟ್ಟಿದ, ಕಂಡೇ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಬಿಡಿದ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ, ಪುಟ್ಟ ದಟ್ಟಿಯು ಬಿಡಿದ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ, ಮೆಟ್ಟಿದ ನವರತ್ನದೇ ಕಂಡೇ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಪಿಡಿದ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ ಉಟ್ಟ ದಟ್ಟಿಯು ಪಿಡಿದ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ ಕಂಡೇ ಕಂಡೇನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ ಉಟ್ಟ ದಟ್ಟಿಯು ಪಿಡಿದ ವಂಶಿಯು ಕಂಡೇ ಕಂಡೇನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಪಿಡಿದ ವಂಶಿಯು ತೊಟ್ಟ ಕೌಸ್ತುಭ ಭೂಷಣ ಕಂಡೇ ಕಂಡೇನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ವಂಶಿಯು ತೊಟ್ಟ ಕೌಸ್ತುಭ ಕಂಡೇ ಕಂಡೇನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಮಂಗಳ ವಿಗ್ರಹ ದಿವ್ಯ ಮಂಗಳ ವಿಗ್ರಹ